ಶ್ರೀನಿವಾಸ ಕಲ್ಕಿ ಅವತಾರ ಆಗಿದ್ದು ಶ್ರಾವಣ ಶುದ್ಧ ಷಷ್ಠಿ. ಆ ಕಲ್ಕಿ ರೂಪದ ಪರಮಾತ್ಮನ ಪತ್ನಿ ಹೆಸರು ಪ್ರಭಾವತಿ ಅಂತ. ಕಲ್ಕಿ ಅವತಾರ ಎಲ್ಲಿ ಆಗಿತ್ತು ಅನ್ನೋದನ್ನು ತಿಳಿಸ್ತಾರೆ. ಶಂಬಳ ಗ್ರಾಮ ಮುಖ್ಯಸ್ಯ ಬ್ರಾಹ್ಮಣಸ್ಯ ಮಹಾತ್ಮನಃ ಭವನೇ ವಿಷ್ಣು ಯಶಸ್ಸಃ ಕಲ್ಕಿರ್ ಪ್ರಾದುರ್ಭವಿಷ್ಯತಿ ಅಂತ. ಶಂಬಳ ಅನ್ನೋ ಗ್ರಾಮದಲ್ಲಿ ವಿಷ್ಣು ಯಶಸ್ ಮತ್ತು ಸುಮತಿ ಅಂತ ಮಹಾಜ್ಞಾನಿಗಳಾಗಿರ್ತಕ್ಕಂಥ ದಂಪತಿಗಳು, ಅವರ ಮನೆಯಲ್ಲಿ ಕಲ್ಕಿ ಅನ್ನೋ ರೂಪದಿಂದ ಪರಮಾತ್ಮ ಅವತಾರ ಮಾಡುವಂಥದ್ದು. ಈ ಕಲ್ಕಿ ನಾಮಕ ಭಗವಂತ ಜೀವನ ಸ್ಥೂಲ ಶರೀರದಲ್ಲಿ ಉಪಸ್ಥ ಅಂದರೆ ಜನನೇಂದ್ರಿಯಕ್ಕೆ ಅಭಿಮಾನಿಯಾಗಿದ್ದು ಆ ಕಾರ್ಯವನ್ನು ಮಾಡ್ತಾನೆ. ಕಲಿಯುಗದ ಕೊನೆಯಲ್ಲಿ ದುಷ್ಟರನ್ನು ಸಂಹಾರ ಮಾಡ್ತಾನೆ. ಕಲಿಯುಗದ ಕಲ್ಮಶ ಕಳೆದು ರಕ್ಷಿಸಯ್ಯ ಕಲ್ಕಿ ಮೂರ್ತಿಯಾಗಿ. ಕಲ್ಕಿ ಕಲೆ ಕಾಲಮಲಾತ್ ಪ್ರಪಾತು ಪಾತು ಅಂತೇಳಿ, ಕಲಿಕಾಲದ ಮಲದಿಂದ ಕಲಿ ನಮ್ಮನ್ನು ರಕ್ಷಿಸಲಿ, ಕಲ್ಕಿ ನಮ್ಮನ್ನು ರಕ್ಷಿಸಲಿ ಅಂತ ಕಲ್ಕಿ ರೂಪದ ಪರಮಾತ್ಮನನ್ನು ಉಪಾಸನೆ ಮಾಡುವ ರೀತಿಯನ್ನು ನಾರಾಯಣ ವರ್ಮದಲ್ಲಿ ಭಾಗವತ ತಿಳಿಸ್ಕೊಡುತ್ತೆ. ದುರ್ಗಾವತಾರ ಆದ ನಂತರದಲ್ಲಿ ಕಲಿಯುಗದ ಅಂತ್ಯದಲ್ಲಿ ಲೋಕದಲ್ಲಿ ಧರ್ಮಜ್ಞಾನಾದಿಗಳು ಎಲ್ಲ ಸದ್ಗುಣಗಳು ಕೂಡ ಮರೆಯಾದಾಗ ಬ್ರಹ್ಮ ರುದ್ರ ಇಂದ್ರ ಮೊದಲಾಗಿರ್ತಕ್ಕಂಥ ಎಲ್ಲ ದೇವತೆಗಳು ಕೂಡ ಕ್ಷೀರಸಾಗರದತ್ತ ಪರಮಾತ್ಮನ ಬಳಿಗೆ ಬರ್ತಾರೆ. ಅಲ್ಲಿ ಬಂದು ಪರಮಾತ್ಮನನ್ನು ಗಟ್ಟಿಯಾಗಿ ಭಕ್ತಿಪೂರ್ವಕವಾಗಿ ಸ್ತೋತ್ರ ಮಾಡ್ತಾರೆ. ಆಗ ಪರಮಾತ್ಮ ಸಜ್ಜನರಿಗೆ ಧರ್ಮಜ್ಞಾನಾದಿ ಸಂಪತ್ತಿನ ಅಭಿವೃದ್ಧಿಗಾಗಿ ಅಚಿಂತ್ಯ ಅದ್ಭುತ ಮಹಿಮೆ ಒಳ್ಳೆ ನಾರಾಯಣ ಪರಮಾತ್ಮ ಶಂಬಳ ಗ್ರಾಮದಲ್ಲಿ ನಾನು ಜನಿಸ್ತೀನಿ ಅಂಥೇಳಿ ಆ ಕಲ್ಕಿಯನ್ನು ಹೆಸರಿನಿಂದ ಜನಿಸ್ತೀನಿ ಅವತಾರ ಮಾಡ್ತೀನಿ ಆವಿರ್ಭಾವ ಹೊಂದುತ್ತೀನಿ ಅಂತ ಅವರಿಗೆ ಅಭಯವನ್ನು ಕೊಡ್ತಾರೆ. ಕಲ್ಕಿಯನ್ನು ಹೆಸರು ಯಾಕೆ ಅಂತ ಕೇಳಿದ್ರೆ ಈತ ಕಲಿಯನ್ನು ಹಿಂಸೆ ಮಾಡೋದರಿಂದ ಕಲ್ಕಿ ಅಂತ, ಮತ್ತು ಜ್ಞಾನ ಕಲಾ ಅನಿಸುತ್ತೆ ಅಂತ. ಸುಖವೇ ಖ ಅಂದರೆ ಸುಖ ಅಂತ, ಜ್ಞಾನ ಸುಖ ಉಳ್ಳವನಾದ್ರಿಂದನೂ ಅವನನ್ನು ಕಲ್ಕಿ ಅಂತ. ಆ ಕಲ್ಕಿ ನಾಮಕ ಪರಮಾತ್ಮ ಒಂದೇ ದಿನದಲ್ಲಿ ಎಲ್ಲ ಅಸುರರನ್ನು ಕೂಡ ನಾಶ ಮಾಡಿಬಿಡ್ತಾನೆ. ಕಲ್ಕಿ ಕುದುರೆಯನ್ನೇರಿ ಅಧರ್ಮ ಪ್ರವೃತ್ತರಾಗಿರ್ತಕ್ಕಂಥ ಹರಿವಿಮುಖರಾಗಿರ್ತಕ್ಕಂಥ ಎಲ್ಲ ಜನರನ್ನು ಕೊಂದು ಧರ್ಮ ವ್ಯವಸ್ಥೆಯನ್ನು ತಂದು ಒಂದು ಸರಿಯಾದ ವ್ಯವಸ್ಥೆಯನ್ನು ನಿಲ್ಲಿಸ್ತಾನೆ. ಸಮಸ್ತ ದೋಷಗಳಿಂದ ಸದಾ ದೂರನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಇವೇ ಮೊದಲಾಗಿರ್ತಕ್ಕಂಥ ಅನಂತ ಉತ್ತಮ ಕರ್ಮಗಳು ರೂಪಗಳು ಸದ್ಗುಣಗಳು ಎಲ್ಲ ತುಂಬಿರೋದ್ರಿಂದ ಅವನಿಗೆ ಬ್ರಹ್ಮ ಅನಂತ ಅಂತೆಲ್ಲ ಬೇರೆ ಬೇರೆ ಹೆಸರಿಂದ ಕರೆಯುವಂಥದ್ದು. ಕಲ್ಕಿ ನಾಮಕನಾಗಿರ್ತಕ್ಕಂಥ ಪರಮಾತ್ಮ ಹರಿ ಕಾಲದ ಮಲ ಅಂದರೆ ಕಲ್ಮಶ ಅಥವಾ ದೋಷವನ್ನು ತೊಳೆಯುವ ಒಂದು ಕ್ರಮ ಇದೆಯಲ್ಲ, ಅದು ಅತ್ಯಂತ ಮಹತ್ವವಾದದ್ದು. ಕಲಿಯುಗ ಮುಗೀತು ಅನ್ನುವಾಗ ತಾನು ಅಶ್ವವನ್ನೇರ 12 ಗಂಟೆಯಲ್ಲಿ ಆ ಇಡೀ ಯುಗದಲ್ಲಿರ್ತಕ್ಕಂಥ ಎಲ್ಲ ಮಲ ಅಂದರೆ ದೋಷಗಳನ್ನೆಲ್ಲ ತೊಳೆದು ಹಾಕ್ತಾನೆ. ಸಜ್ಜನಿಕೆ ಉಳ್ಳ ಇರ್ತಕ್ಕಂಥ ಎಲ್ಲ ಸುಜೀವರೆಲ್ಲ ಮಲಗಿರ್ತಾರೆ. ಆಗ ತನ್ನ ದೇಹದಿಂದ ಒಂದು ಗಂಧವನ್ನು ಹುಟ್ಟಿಸಿ ಆ ಸುಗಂಧದಿಂದ ಸುಜನರ ಕಲಿಮಲವನ್ನೆಲ್ಲ ತೊಳೆದು ಶುದ್ಧೀಕರಣ ಮಾಡ್ತಾನೆ. ಆ ಸುಜೀವರೆಲ್ಲ ಮಾರನೇ ದಿನ ಎದ್ದಾಗ ಕೃತಯುಗ ಅನ್ನೋದು ಆರಂಭ ಆಗಿರುತ್ತೆ. ಆದ್ದರಿಂದ ಪ್ರತಿ ಕಲಿಯುಗದ ಅಂತ್ಯದಲ್ಲಿ ಪ್ರಳಯ ಅನ್ನೋದು ಇರೋದಿಲ್ಲ. ಕಲ್ಕಿಯ ಸಾಮರ್ಥ್ಯವೇ ಕಲಿಯನ್ನು ಕೊಲ್ಲತ್ತೆ. ಅದಕ್ಕೆ ಕಲಿ ಯುಗದಲ್ಲಿ ಇರ್ತಕ್ಕಂಥ ಮಲ ಅಥವಾ ದೋಷಗಳೆಲ್ಲ ಅಂಟದೇ ಇರಲಿಕ್ಕೋಸ್ಕರ ಆ ಕಲ್ಕಿ ರೂಪಿ ಪರಮಾತ್ಮನನ್ನು ವಿಶೇಷವಾಗಿ ಸಾಧಕರು ಉಪಾಸನೆ ಮಾಡಬೇಕು ಅಂತ ಈ ರೀತಿಯಾಗಿ ಕೂಡ ಅಲ್ಲಿ ತಿಳಿಸ್ಕೊಡ್ತಾರೆ. ಆ ಕಲಿಯ ದುಷ್ಟ ಪ್ರಭಾವದಿಂದ ಭೂಲೋಕದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಅಧರ್ಮನೇ ತುಂಬಿರುತ್ತೆ. ಹೆಚ್ಚಾಗಿ ಅವ್ರನ್ನೆಲ್ಲ ಸದೆಬಡಿಯೋದೇ ಈ ಕಲ್ಕಿ ಅವತಾರದ ಮುಖ್ಯ ಉದ್ದೇಶ. ಕೋಟಿಗಟ್ಟಲೆ ದುಷ್ಟರನ್ನು ಕಲ್ಕಿ ಹೇಗೆ ಸಂಹಾರ ಮಾಡ್ತಾನೆ ಅಂತ ಕೇಳಿದ್ರೆ ಕುದುರೆಯನ್ನು ಏರಿ ಖಡ್ಗವನ್ನು ಕೈ ಹಿಡ್ಕೊಂಡು ಅಷ್ಟೈಶ್ವರ್ಯ ಗುಣದಿಂದ ಸಂಪನ್ನನಾಗಿರ್ತಕ್ಕಂಥ ಕಲ್ಕಿ ಪರಮಾತ್ಮ ಭೂಲೋಕದಲ್ಲಿ ತುಂಬಿರ್ತಕ್ಕಂಥ ಕೋಟಿ ಕೋಟಿ ಜನರನ್ನು ಏಕಕಾಲದಲ್ಲಿ ಎಲ್ಲ ದುಷ್ಟರನ್ನು ಕೂಡ ಸಂಹಾರ ಮಾಡಾಕ್ತಾನೆ. 12 ಗಂಟೆಯಲ್ಲಿ ಲಕ್ಷಾಂತರ ವರ್ಷದ ಯುಗದ ಮಲ ಎಲ್ಲ ತೊಡೆದು ಹಾಕಬೇಕು ಅಂತಾದರೆ, ಸಮಸ್ತ ದುಷ್ಟರನ್ನು ಸಂಹಾರ ಮಾಡಬೇಕು ಅಂತಾದರೆ ಅವನ ಸಾಮರ್ಥ್ಯ ಎಷ್ಟು? ಇಂಥ ಕಲ್ಕಿ ರೂಪವನ್ನು ಉಪಾಸನೆ ಮಾಡಿ ಕಲಿ ಯುಗದ ಸಂಬಂಧ ಇರ್ತಕ್ಕಂಥ ಎಲ್ಲ ದೋಷಗಳು ಮಲಗಳು ಕೂಡ ಅದರಿಂದ ನಮ್ಮನ್ನು ಅಜ್ಞಾನಗಳಿಂದ ಪರಿಹಾರ ಮಾಡು ಅಂತೇಳಿ ಈ ರೂಪವನ್ನು ಉಪಾಸನೆ ಮಾಡಬೇಕು. ಅದನ್ನೇ ನಾರಾಯಣ ವರ್ಮ ಹೇಳಿದ್ದು, ಕಲ್ಕಿ ಕಲೆ ಕಾಲ ಮಲಾತ್ ಪ್ರಪಾತು ಅಂತ. ಕಲಿಯ ಸಂಪರ್ಕದಿಂದ ಅಂಟಿರ್ತಕ್ಕಂಥ ಎಲ್ಲ ಮಲ ದೋಷಗಳನ್ನೆಲ್ಲ ಆ ಕಲ್ಕಿ ನಾಮಕ ಭಗವಂತ ತೊಳೆದು ಹಾಕಿ ನನ್ನನ್ನು ಶುದ್ಧನನ್ನಾಗಿಸು ಅಂತ ಪ್ರಾರ್ಥನೆ ಮಾಡೋದು. ದಶಾವತಾರದ ಕೊನೆಯ ಕಲ್ಕಿ ರೂಪಕ್ಕೆ ಅನಂತ ನಮನಗಳು ಅಂತ ಈ ರೀತಿಯಾಗಿ ಚಿಂತನೆ ಮಾಡಬೇಕು. ನಮ್ಮ ಹೃದಯದಲ್ಲಿ ಪ್ರತಿ ಕ್ಷಣ ಅನೇಕ ದುಷ್ಟ ವಿಚಾರಗಳೆಲ್ಲ ಬರ್ತಾ ಇದೆ. ಆ ಕಲ್ಕಿ ರೂಪ ಭಗವಂತನನ್ನು ಉಪಾಸನೆ ಮಾಡಿ ಆ ಎಲ್ಲ ದುಷ್ಟ ವಿಚಾರಗಳನ್ನೆಲ್ಲ ನೀನು ಸದೆಬಡಿದು ಸದ್ವಿಚಾರಗಳು ನನ್ನಲ್ಲಿ ಉದ್ಭವ ಆಗುವಂತೆ ಮಾಡಿ ನನ್ನನ್ನು ಉದ್ಧಾರ ಮಾಡು ಅಂತ ಆ ಕಲ್ಕಿ ನಾಮಕ ಭಗವಂತನನ್ನು ನಾವು ಸ್ತೋತ್ರ ಮಾಡಬೇಕು. ಪ್ರತಿನಿತ್ಯ ಪ್ರತಿ ಕ್ಷಣ ದಶಾವತಾರದಲ್ಲಿ ಭಗವಂತ ತೋರಿರ್ತಕ್ಕಂಥ ಅನೇಕ ಮಹಿಮೆಗಳನ್ನು ಕೇಳಿ ಸಂತೋಷ ಪಡ್ತಾ ದಶ ಇಂದ್ರಿಯಗಳಲ್ಲಿ ದಶಾವತಾರಗಳನ್ನು ಸದಾಕಾಲದಲ್ಲಿ ಚಿಂತನೆ ಮಾಡಿ ಪರಿಶುದ್ಧರಾಗಬೇಕು.